ಇನ್ನೀಗ ಕೇಳಿ ಜೀವನನೇ ನಾಟಕ ಸ್ವಾಮಿ ಚಿತ್ರದ ಒಂದು ಗೀತೆ. ಮಾನಸ ಹೊಳ್ಳ ಅವರ ಧ್ವನಿಯಲ್ಲಿದೆ. ಜನಪದ ಗೀತೆಗೆ ಸಂಗೀತ ನೀಡಿದ್ದಾರೆ ಅತಿಶಯ್ ವೇದಾಂತ್ ಜೈನ್. ಇದೆ ಬೆಟ್ಟ ಕುಟ್ಟಿ ಪುಡಿ ಪುಡಿ ಮಾಡುವಂತ ಪಿಸ್ತಾ ಕಣೋ ಇವನಿಷ್ಟೇ ಅಂತ ಹೇಳೋ ಸ್ಕೇಲು ಟೇಬುಗಳು ಎಲ್ಲೂ ಇಲ್ವೇ ಇಲ್ಲ ಕಣೋ. ಕೂತಲೇ ಬ್ರಹ್ಮನಿಗೂ ಅಬ್ಬಬ್ಬ ಕನ್ಫ್ಯೂಸ್ ಮಾಡೋ ನೀವ. The line is back and it roars again. ಅಮೃತವಾಹಿನಿ ಚಿತ್ರದ ಒಂದು ಗೀತೆ ಸಿದ್ಧಾರ್ಥ್ ಬೆಳಮಣ್ಣವರ ಧ್ವನಿಯಲ್ಲಿದೆ. ವೆಂಕಟೇಶ್ ಮೂರ್ತಿ ಎಚ್ಎಸ್ ಅವರ ಗೀತ ರಚನೆಗೆ ಉಪಾಸನಾ ಮೋಹನ್ ಅವರ ಸಂಗೀತವಿದೆ. ಮುಂದಿನ ಗೀತೆ ರಾಬರ್ಟ್ ಚಿತ್ರದ್ದು, ಹಾಡಿದ್ದಾರೆ ದಿವ್ಯಾ ಕುಮಾರ್ ಮತ್ತು ಸಂಗಡಿಗರು. ವಿ ನಾಗೇಂದ್ರ ಪ್ರಸಾದ್ ಅವರ ಗೀತ ರಚನೆಗೆ ಅರ್ಜುನ್ ಜನ್ಯ ಅವರ ಸಂಗೀತವಿದೆ. ರಾಮಾಯ ರಾಮ ಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೀರಾಮಚಂದ್ರ ರಾಮ ನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಯುದ್ಧ ಇರುವನು. ವಿಶ್ವರೂಪಿ ವಿಶ್ವವ್ಯಾಪಿ ರಾಮಚಂದ್ರನು, ವಿಶ್ವಕ್ಕೆಲ್ಲ ಮಾದರಿ ಶ್ರೀರಾಮನು. ವೇದ ವೇದಾಂತ ಓಂಕಾರ, ರಾಮನಾಮ ಎಲ್ಲೆಲ್ಲೂ ಸಂಚಾರ, ಹಾಡೋ ಹಾಡೋ ಜೈಕಾರ. ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಇದ್ದೇ ಇರುವನು. ಕೆ ಕಲ್ಯಾಣ್ ಅವರ ಗೀತ ರಚನೆಗೆ ಅರ್ಜುನ್ ಚನ್ನಿ ಅವರ ಸಂಗೀತವಿದೆ. ಕೈಲಾಶ್ ಖೇರ್ ಮತ್ತು ಸಂಗಡಿಗರ ಧ್ವನಿಯಲ್ಲಿದೆ ಭಜರಂಗಿ 2 ಚಿತ್ರದ ಗೀತೆ. ಭೂಮಿಯ ತೂಕವ ಭೋರ್ಗರೆದವನು, ಪಾನಿನ ಒಡೆತನದವನು, ಓಹೋ ನಕ್ಷತ್ರ ಮಂಡಲ ಚದುರಿಸಿದವನು, ಕಲವ ಎದುರಿಸಿದವನು, ಭೋರ್ಗರೆದವನು, ಪಾನಿನ ಒಡೆತನದವನು, ನಕ್ಷತ್ರ ಮಂಡಲ ಚದುರಿಸಿದವನು, ಅಲವಯದುರಿಸಿದವನು, ಧನವೀರ ರಣಧೀರ ಇತಿಹಾಸ.

ಪುಷ್ಪ ಚಿತ್ರದ ಒಂದು ಗೀತೆ ಹಾಡಿದ್ದಾರೆ ಸಿದ್ ಶ್ರೀರಾಮ್. ವರದರಾಜ್ ಚಿಕ್ಕಬಲ್ಲಾಪುರ ಅವರ ಗೀತ ರಚನೆಗೆ ದೇವಿ ಶ್ರೀಪ್ರಸಾದ್ ಅವರ ಸಂಗೀತವಿದೆ. ಿದ್ರೆ ಕಣ್ಣಿನ ನೋಟ ತಿರುಗಿಸಿ ಬಿಡುವೆ, ಆ ನೋಟದ ಮೇಲೆ ರೆಪ್ಪೆಯನ್ನಿಟ್ಟು ಬಚ್ಚಿಡುತ್ತಿರುವೆ. ಕಾಣದೇ ಇರೋ ದೇವರನೇ ಕಣ್ಣಾಳರಿ ತುಂಬಿರುವೆ, ಕಣ್ಣಿನ ಎದುರೆ ನಾ ನಿಂತು ಕಾಣದೆ ಯೋಚಲುವೆ. ನೋಟ ಬಂಗಾರ ಂತಾದೇನೆ ಯಾರಿಗೂ ಎಂದೆಂದೂ ತಲೆಬಾಗದ ನಾನು, ನಿನ ಕಾಲಿನ ಗೆಜ್ಜೆಯ ನೋಡಲು ತಲೆಯ ಬಾಗಿದೆನೆ. ಎಷ್ಟು ಬದುಕಿ ಬಾಡಿ ನಿನ್ನ ಮನೆಯ ಸುತ್ತ ತಿರುಗಿದೆ ನಾನು, ಒಮ್ಮೆ ನನ್ನ ನೋಡೆ ನೀನು ಸಾಕೆನು ಬೆನು ನಾನು. ನೋಟ ಬಂಗಾರ ಕುಮಾರಿಗಳಾರಿಲ್ಲ ಅದರಿಂದ ತಾನೇ ನೀ ಸುಂದರಿ ಎನಿಸಿರುವೆ. 18 ಹರೆಯ ತಲುಪಿದರೆ ಸಾಕು, ನೀನೊಬ್ಬಳೆಯಲ್ಲ ಎಲ್ಲರೂ ಮುದ್ದಾಗಿರುತ್ತಾರೆ. ಕೆಂಪು ಚಂದನದ ಸೀರೆಯುಟ್ಟ